ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ ಸಾಳುಂಕೆ. ತಜ್ಞ ವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಸಿದ್ದರಾಯ್ ಸಾಳುಂಕೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಭೂತನಾಳ ಕೆರೆಯ ಪಕ್ಕದೊಳಗಿರುವಂತಹ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಮೀನು ಕೃಷಿಯೊಳಗೆ ಬರ್ತಾ ಇದ್ದಾವೆ, ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವೆ. ಮೀನು ಕೃಷಿಯ ಬಗ್ಗೆ ವಿಶೇಷವಾದ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಜ್ಞರಿಂದ ತಮಗೆ ತಿಳಿಸುವಂಥ ಒಂದು ಕಾರ್ಯದೊಳಗೆ ತೊಡಗಿದ್ದೀವಿ. ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು. ಎಲ್ಲ ರೈತ ಬಂಧುವರಿಗೂ ನನ್ನ ನಮಸ್ಕಾರಗಳು. ಸರ್, ಈ ಮೀನುಗಾರಿಕೆ ಅಂದ್ರೆ ಏನಂತ ಹೇಳ್ತೀರಿ ತಾವು? ನೋಡಿ, ಮೀನುಗಾರಿಕೆ ಒಂದು ಪರಿಚಯ ಮಾಡಿಕೊಡೋದಾದರೆ, ಮಳೆಗಾಲ ಅಂದ ತಕ್ಷಣವೇ ಕೃಷಿ ಚಟುವಟಿಕೆಗಳು ಹೇಗೆ ಪ್ರಾರಂಭ ಆಗುತ್ತೋ ಹಂಗೆ ಮಳೆಗಾಲ ನಮ್ಮ ಮೀನುಗಾರಿಕೆಗೂ ಒಂದು ಉತ್ತೇಜನ. ಯಾಕೆಂದರೆ ಭಾರತೀಯ ಗೆಂಡೆ ಮೀನುಗಳು ಕಟ್ಲ, ರೋಹು, ಬ್ರಿಗಾಲ್ ಅಂತ ಪ್ರಮುಖವಾದ ತಳಿಗಳು ಮಳೆಗಾಲದಲ್ಲಿ ಮಾತ್ರ ಇದು ಸಂತಾನೋತ್ಪತ್ತಿಯನ್ನು ಪ್ರಾರಂಭಿಸುತ್ತವೆ. ಸೊ ಆದ್ದರಿಂದ ಮಳೆಗಾಲ ಬರೀ ಕೃಷಿಗೂ ಮಾತ್ರ ಅಲ್ಲ, ಮೀನುಗಾರಿಕೆ ಅಥವಾ ಮೀನು ಕೃಷಿಗೂ ಅತ್ಯಂತ ಯೋಗ್ಯವಾದ ಕಾಲ ಅಂತ ಹೇಳ್ಬೋದು. ಹಾಗೆ ನಮ್ಮ ಭಾರತದಲ್ಲಿ ಅತಿ ವೇಗವಾಗಿ ಜನಸಂಖ್ಯೆ ಬೆಳೀತಾ ಇದೆ. ಸೊ ಈ ಒಂದು ಬೆಳವಣಿಗೆಗೆ ಅನುಗುಣವಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಪೂರೈಕೆ ಮಾಡೋದು ಒಂದು ಸವಾಲು. ಈ ಒಂದು ಸವಾಲನ್ನು ಬರೀ ಕೃಷಿ ಮೇಲೆ ಅವಲಂಬಿತವಾದರೆ ಸಾಲದಿಲ್ಲ, ಅದರ ಜೊತೆಗೆ ಮೀನು ಕೃಷಿ ಅಥವಾ ಮೀನುಗಾರಿಕೆ ಅತ್ಯವಶ್ಯಕವಾಗಿ ನಾವು ತೊಡಗಿಸಿಕೊಂಡಾಗ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸ್ಬೋದು. ಹಾಗೆ ನೋಡೋದಾದರೆ ಜಗತ್ತಿನಾದ್ಯಂತ ಒಂದು ವರ್ಲ್ಡ್ ಸಿನಾರಿಯೋ ತಗೊಳ್ಳೋದಾದರೆ ಇದು ಒಂದು ಉದ್ಯಮವಾಗಿದೆ. ಮೀನುಗಾರಿಕೆ ಒಂದು ಉದ್ಯಮವಾಗಿದೆ, ಆಹಾರ ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಹೊಂದಿದೆ, ಹಾಗೂ ಉದ್ಯೋಗ ಕೊಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಹಾಗೆ ವಿದೇಶಿ ವಿನಿಮಯ ಪ್ರಮುಖವಾಗಿ ಈ ಒಂದು ಪಾತ್ರವನ್ನು ವಹಿಸುತ್ತೆ. ಭಾರತದಲ್ಲಿ ಸುಮಾರು 7.08 million ಹೆಕ್ಟೇರ್ ವಿವಿಧ ರೀತಿಯ ಜಲ ವಿಸ್ತೀರ್ಣಗಳು ಜಲಕೃಷಿಗೆ ಅಂದರೆ ಮೀನುಗಾರಿಕೆಗೆ ಲಭ್ಯ ಇರುತ್ತದೆ. ಅದರಲ್ಲಿ 1.71 lakh km ನದಿಗಳು ಮೀನುಗಾರಿಕೆಗೆ ಈಗಾಗಲೇ ಲಭ್ಯ ಇದೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಸಹ ಒಳನಾಡು ಮೀನುಗಾರಿಕೆಗೆ ಪೂರಕ ವಾತಾವರಣ ಇದೆ. ಅದರಲ್ಲಿ 4.57 lakh ಹೆಕ್ಟೇರ್ನಷ್ಟು ಜಲಸಂಪನ್ಮೂಲ ಇದೆ. ಅದರಲ್ಲಿ 2.22 lakh ಹೆಕ್ಟೇರ್ ಜಲಾಶಯಗಳಿರ್ಬೋದು ಅಥವಾ 2.35 lakh ಹೆಕ್ಟೇರ್ ಕೆರೆ, ಕೊಳ, ಈ ಥರ ಒಂದು ಜಲಸಂಪನ್ಮೂಲಗಳಿರ್ಬೋದು. ಇಷ್ಟೇ ಅಲ್ಲದೆ 6,000 km ಉದ್ದ ನಮ್ಮ ನದಿಗಳು ಕರ್ನಾಟಕದಾದ್ಯಂತ ಹರಿತಾ ಇರೋದರಿಂದ ಮೀನುಗಾರಿಕೆಗೆ ಒಂದು ವಿಪುಲ ಅವಕಾಶವಿದೆ. ಸರ್, ದೇಶ ಮತ್ತು ರಾಜ್ಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದೇ ರೀತಿ ನಮ್ಮ ಜಿಲ್ಲೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿರಲ. ಖಂಡಿತ ಖಂಡಿತ. ವಿಜಯಪುರ ಜಿಲ್ಲೆ ಅಂದರೆ ಮೊದಲೆಲ್ಲ ಒಂದು ಬರದ ನಾಡು ಅಥವಾ ಬಿಸಿಲ ನಾಡು ಅಂತ ಕರೀತಾ ಇದ್ರು. ಆದರೆ ಇತ್ತೀಚೆಗೆ ಸರ್ಕಾರದ ಒಂದು ಕೆರೆ ತುಂಬ ಯೋಜನೆಗಳಾಗಿರ್ಬೋದು ಹಾಗೂ ಬಹುತೇಕ ಕೆರೆಕಟ್ಟೆಗಳು ಭರ್ತಿಯಾಗಿ ವರ್ಷಪೂರ್ತಿ ನೀರು ನಿಲುಗಡೆಯಾಗುವಂತಹ ಸಂಭವ ಇರುವುದರಿಂದ ಮೀನುಗಾರಿಕೆಗೆ ಒಂದು ಸುವರ್ಣಾವಕಾಶ ಅಂದರೆ ತಪ್ಪಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಸುಮಾರು 10,000-15,000 ಜನರು ಮೀನುಗಾರಿಕೆಯನ್ನೇ ಪ್ರಧಾನ ಕಸುಬಾಗಿ ಅವಲಂಬಿಸ್ಕೊಂಡಿದ್ದಾರೆ. ಸೊ ಇದಕ್ಕೆ ಪೂರಕವಾದ ವಾತಾವರಣ ಅಥವಾ ಸಂಪನ್ಮೂಲಗಳು ಯಾವ್ಯಾವುದು ಅಂದರೆ, 2 ಜಲಾಶಯಗಳಿದೆ ತಮಗೆ ಗೊತ್ತಿರೋಂಗೆ. ಅದರಲ್ಲಿ ಬಸವಸಾಗರ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಇರ್ಬೋದು, ಆಲಮಟ್ಟಿ ಅಥವಾ ನಾರಾಯಣಪುರ ಅಂತ ಏನು ಹೇಳ್ತೀವಿ, ಇವೆರಡು ಬೃಹತ್ ಜಲಾಶಯಗಳು ಮೀನುಗಾರಿಕೆಗೆ ಪೂರಕ ವಾತಾವರಣ ಕೊಟ್ಟಿದೆ. ಇದರ ಜೊತೆಗೆ 142 km ಉದ್ದ ಒಂದು ನದಿಗಳು ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಹರಿಯೋದ್ರಿಂದ ಕೃಷ್ಣಾ, ಭೀಮಾ ಮತ್ತು ಡೋಣಿ ಸೊ ಮೀನುಗಾರಿಕೆಗೆ ಇನ್ನಷ್ಟು ಉತ್ತೇಜನವನ್ನು ನೀಡ್ತಾ ಇದೆ. ಇದಲ್ಲದೆ 148 ಇಲಾಖಾ ಕೆರೆಗಳಿದೆ. ಸೊ 20,000 ಹೆಚ್ಚು ಕೃಷಿ ಹೊಂಡಗಳು ನಮ್ಮಲ್ಲಿ ಲಭ್ಯ ಇದೆ ಬಿಜಾಪುರದಲ್ಲಿ. ಆಗ 23 ಮೀನುಗಾರಿಕಾ ಸಹಕಾರಿ ಸಂಘಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ 10,000-15,000 ಜನ ಮೀನುಗಾರಿಕೆಯನ್ನು ಪ್ರಧಾನ ಕಸುಬಾಗಿ ಪಡೆದುಕೊಂಡಿದ್ದಾರೆ.

ಕೈಲಾಸ ಕೊಯ್ಯುವರೆ ಜನ ಮೆಚ್ಚದಿರೆ ಶಿವ ಬಿಡುತ್ತೀಗನೇ ಜನರಿಲ್ಲಿ ನಿಲ್ಲನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ ಜನರಿಲ್ಲಿ ನಿನ್ನನು ಜನರಿಲ್ಲಿ ನಿನ್ನನು ದೊಡ್ಡಾತ ನಿಲ್ಲದರೆ ಚುನುಮಯ ಶಿವನಲ್ಲೇ ಅರಿಯನೆ ಮರುಳೇ ಬಿಡು ಬಾಹ್ಯ ಮನಸದೋಳು ಎಡವಿಡುವುದಿರು ಶಂಭುವ ಬಿಡು ಬಾಹ್ಯ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನದೋಳು ಶಿವ ತಾನು ಮನಿ ಮಾಡಿಕೊಂಡಿಗ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಮೆಚ್ಚಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವಲ್ಲುಬಾಯಗೋ ಮನಸದೋಳು ಎಡವಿಡುವುದಿರು ಶಂಭುವ ಗುಡುಬಾಯ ಅನುಭವದಡಿಗೆಯಮ್ಮಾಡಿ ಅದ ಕರುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯಮ್ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯಮ್ಮಾಡಿ ಶಿವ ಅನುಭವದಡಿಗೆಯ ಮಾಡಿ ಶಿವ ಶಿವ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನಿಯಾನ ಬಳೆದು ಘನವೆಂಬ ಮನೆಯನೆ ಬಳಿದು ಅಲ್ಲಿ ಮಿನುಗು ತ್ರಿಗುಣವೆಂಬು ಒಲೆಗುಂಡ ತುಳಿದು ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಅನುಭವದಡಿಗೆಯ ಅನುಭವದಡಿಗೆಯ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ವಿರತಿ ಎಂಬುವ ಮಡಿಯ ಒಟ್ಟು ವಿರತಿ ಎಂಬುವ ಮಡಿಯ ಒಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ವಿರತಿ ಎಂಬುವ ಮಡಿಯ ನೋಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿತು ಅರಿವೆಂಬ ಬೆಂಕಿಯ ಕೊಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಮಾಯಾ ಮರವೆಂಬುವ ಅನುಭವ ಕಷ್ಟಗಳನ್ನೆಲ್ಲ ಸುಟ್ಟು ಅನುಭವದಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿ ಪರವೆಂಬ ಸಾಮಗ್ರಿ ಗೂಡಿ ಸಾರ ತರ ಮೋಕ್ಷವೆಂದೆಂಬ ಪಾಕವ ಮಾಡಿ ಹರ್ಷರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಗಂಗೆಯ ಮುನಿಗಳ ಸಂಗಮದೊಳು ಮೆಂದು ಶೃಂಗಾಟದು ಪರ್ಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಪ್ರಾಣಲಿಂಗ ಪೂಜೆಯ ಮಾಡಿರೋ ವರಭಕ್ತಿ ಜಲವ ನೀಡಿ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ತಿಡಿ ಕರ್ಣೇಂದ್ರಿಯಗಳೆಂಬ ಮಿರುಗು ವಕ್ಷತಿಯನ್ನಿಟ್ಟರುವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ಋಷಿ ದೀಪವ ನಿರಜತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಮರೆವ ತ್ರಿಗುಣವೆಂಬ ವರ ತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಲಿಂಗ ಪೂಜೆಯ ನೋಡು ಕಾಡ ಲಿಂಗ ಪೂಜೆಯ ಮಾಡಿರು ಕರದಿಷ್ಟ ಲಿಂಗವಿದೆ ಕರದಿಷ್ಟ ಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿರೆ ಕರದಿಷ್ಟ ಲಿಂಗವಿದೆ ಕರದಿಷ್ಠ ಲಿಂಗವಿದೆ ಲಿಂಗವಿದೆ ಲಿಂಗವಿದೆ ಶರೀರ ತೋಳು ಪರವಸ್ತು ತಾನಾಗಿರೆ ಪರಗೊಳ ಗೆರಡೆನ್ನ ದರಿವನೆ ಒನ್ ಮೀರಿ ಗುರುಸಿದ್ಧ ನಂಗ್ರಿಯದು